ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ರಾಜಲಕ್ಷ್ಮಿ, ರಾಜೀವ್, ಸುಧಾರಾಣಿ ಟಿ, ತಾಂತ್ರಿಕ ನೆರವು ಶ್ರೀನಿವಾಸಲು, ಸುಕುಮಾರ್, ತಮಿಳರಸಿ ಹಾಗೂ ಮುನಿರಾಜು. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಅರವತ್ತೋಕ್ಲು ಗ್ರಾಮದ ಬಾಳಾಡಿ ಮಾಚಯ್ಯ ಅವರು ಇಂದು ನಿಧನರಾದರು. 87 ವರ್ಷ ಪ್ರಾಯದ ಬಾಳಾಡಿ ಮಾಚಯ್ಯ ಇವರ ಅಂತ್ಯಕ್ರಿಯೆ ನಾಳೆ ಸ್ವಂತ ಮನೆಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಕ್ರೀಡಾಕೂಟಗಳಿಂದ ನಾಯಕತ್ವ ಗುಣದೊಟ್ಟಿಗೆ ಪರಸ್ಪರ ಅಣ್ಣ ತಮ್ಮಂದರು ತೇಳುವ ಭಾವನೆ ಬೆಳೆದಿದೆ ಅಂತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೊಸಮನಿ ಪುಂಡಲೀಕಾವು ಹೇಳಿದರು. ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಡೆದ ಪೊಲೀಸ್ ಕ್ರೀಡಾಕೂಟದ ಆಖೇರಿ ಕಾರ್ಯಕ್ರಮದಲ್ಲಿ ಮುಖ್ಯ ನೆಂಟುಗಳಾಗಿ ಭಾಗವಹಿಸಿ ಅವರು ಮಾತನಾಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ಸಮಾಜದ ಆರೋಗ್ಯ ಕಾಪಾಡುವುದು ಕಾನೂನು ಉದ್ದೇಶ ಆಗಿದ್ದದೆ. ಕಾನೂನು ಕಾಪಾಡಿಕೊಂಡು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವ ಕಡೆಗೆ ಗಮನ ಹರಿಸುವುದು ಪೊಲೀಸರಿಗೆ ಕಷ್ಟಕರ. ಇಂತಹ ಕಾರ್ಯಕ್ರಮಗಳಿಂದ ಆರೋಗ್ಯ ಕಾಪಾಡಿಕೊಳ್ಳಿಕೆ ಸಹಕಾರಿಯಾದೆ ಅಂತ ಹೇಳಿದರು. ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನವು ಮಾತಾಡಿ ವರ್ಸೋಳು ಕ್ರೀಡಾಕೂಟ ಹಮ್ಮಿಕೊಂಡು ಬರ್ತಿದ್ದು ಎಲ್ಲವೂ ಒಂದೇ ಕುಟುಂಬದಂಗೆ ಬೆರೆಯಕ್ಕೆ ಸಾಧ್ಯ ಆದ ಅಂತ ಹೇಳಿದ್ರು. ಆಟೋಟಗಳಲ್ಲಿ ಗೆದ್ದವಕ್ಕೆ ಈ ಸಂದರ್ಭದಲ್ಲಿ ಇನಾಮ ಹಂಚಿಕೆ ಮಾಡಲಾಯಿತು. ಮಾಜಿ ಪ್ರಧಾನಮಂತ್ರಿ ಡಾ ಮನಮೋಹನ್ ಸಿಂಗ್ ನಿಧನ ಹಿನ್ನೆಲೆ 7 ದಿನ ಶೋಕಾಚರಣೆ ಇರುವುದರಿಂದ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಸಹಕಾರದಲ್ಲಿ ಹಂಗೆ ಕೊಡಗು ಗೌಡ ವಿದ್ಯಾಸಂಘದ ವತಿಯಿಂದ ಇದೇ ತಿಂಗಳ 29ನೇ ಐತವಾರ ನಡೆಯಕ್ಕಿದ್ದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮನ ಜನವರಿ 12ಕ್ಕೆ ಮುಂದೂಡಲಾಟೂತ ವಿದ್ಯಾಸಂಘದ ಅಧ್ಯಕ್ಷರಾದ ಅಂಬೇಕಲ್ ನವೀನ್ ಕುಶಲಪ್ಪವು ತಿಳಿಸೇಳು. ಪೊನ್ನಂಪೇಟೆ ಮತ್ತು ವೀರಶಪೇಟೆ ತಾಲೂಕಿನ ತಟ್ಟಳ್ಳಿ, ದಿಡ್ಡಳ್ಳಿ, ಕೊಲ್ಲಿಹಾಡಿ, ಬೊಮ್ಮಾಡು, ನಾಗರಹೊಳೆ, ಬಾಳೆಕೋವು, ಗೋಣಿಗದ್ದೆ, ಬೊಂಬುಕಾಡು, ಜಂಗಲ್ ಹಾಡಿ, ಚೀನಿಹಡ್ಲು, ಐರಸುಳಿ ಹಾಡಿಗಳಲ್ಲಿ ಕುಡಿಯುವ ನೀರು, ವಿದ್ಯುತ್ ಸಂಪರ್ಕ, ರಸ್ತೆ ಅಭಿವೃದ್ಧಿ ಸೇರಿದಂಗೆ ಮೂಲಭೂತ ಸೌಲಭ್ಯಕ್ಕೆ ಯಾವುದೇ ತರಲ್ಲಿ ಅಡ್ಡಿ ಮಾಡದಂಗೆ ಅರಣ್ಯ ಇಲಾಖೆನ ಅಧಿಕಾರಿಗಳಿಗೆ ಶಾಸಕರು ಹಂಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣವು ಸೂಚನೆ ಕೊಟ್ಟಳು. ಪೊನ್ನಂಪೇಟೆನ ಸಾಮರ್ಥ್ಯ ಸೌಧದಲ್ಲಿ ನಡೆದ ತಾಲೂಕು ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಬೆಂಗಳೂರು ವತಿಯಿಂದ 2024-25ನೇ ಸಾಲಲ್ಲಿ ಬಿಎಡ್ ಕೋರ್ಸ್ಲ್ಲಿ ಓದ್ತಿರುವ ಅಲ್ಪಸಂಖ್ಯಾತ ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಪಾರ್ಸಿ, ಜೈನ, ಬೌದ್ಧ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹಧನ ಕೊಡುಗೆ ಸೇವಾ ಸಿಂಧು ಪೋರ್ಟಲ್ಲಿ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಜನವರಿ 6 ಆಖೇರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರದಿಂದ ಪಡ್ಕೊಳ್ಳಕತ್ತ ಇಲಾಖೆನ ಅಧಿಕಾರಿಯವರು ತಿಳಿಸೇಳು. ಮಹತ್ವಾಕಾಂಕ್ಷೆಯ ಮೈಸೂರು ಕುಶಾಲನಗರ ಹೆದ್ದಾರಿ ಯೋಜನೆಯ ಸಾಕಾರಕ್ಕಾಗಿ ಕಾಮಗಾರಿ ನಡೆಯುವ ಜಾಗಲಿರುವ ಮರಗಳನ್ನು ತೆರವುಗೊಳಿಸಿಕೆ ತಕ್ಷಣ ಒಪ್ಪಿಗೆ ಕೊಡುಕುತ್ತಾ ಮೈಸೂರು ಕೊಡಗು ಕ್ಷೇತ್ರದ ಸಂಸದ ಯದುವೀರ್ ಒಡೆಯರವು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವಕ್ಕೆ ಮನವಿ ಮಾಡಿದಳು. ಯೋಜನೆ ಪೂರ್ತಿಯಾದರೆ ಸಂಪರ್ಕ ವ್ಯವಸ್ಥೆ ಸುಧಾರಿಸಿದೆ, ಪ್ರಯಾಣದ ಸಮಯ ಕಮ್ಮಿಯಾದೆ, ಮೈಸೂರು ಮತ್ತು ಕೊಡಗು ಪ್ರದೇಶಗಳಲ್ಲಿ ಆರ್ಥಿಕ ಅವಕಾಶಗಳನ್ನು ಜಾಸ್ತಿ ಮಾಡಿದೆ, ಒಳ್ಳೆ ಸಂಪರ್ಕ ಮತ್ತು ಸಮೃದ್ಧ ಕರ್ನಾಟಕಕ್ಕಾಗಿ ಹೆದ್ದಾರಿ ಯೋಜನೆ ತುರ್ತಾಗಿ ಶುರುವಾಗುವ ಅಗತ್ಯ ಹುಟ್ಟು ತಾವು ಹೇಳಿದರು. ನಾಪೊಕ್ಲು ಕೊಡೋ ಸಮಾಜದ ಬೆಳ್ಳಿ ಹಬ್ಬ ಇದೇ ತಾರೀಕು 28 ಮತ್ತು 29ಕ್ಕೆ ನಡೆದಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಜಿ ಮಂತ್ರಿ ಮೇರಿಯಂಡ ಸಿನ್ನಾಣಯ್ಯ ಉದ್ಘಾಟನೆ ಮಾಡಿದ್ರೆ ಮುಖ್ಯ ನೆಂಟರುಗಳಾಗಿ ಕೊಡೋ ಸಮಾಜದ ಒಕ್ಕೂಟದ ಅಧ್ಯಕ್ಷ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ಬೆಳ್ಳಿ ಹಬ್ಬದ ನಿಟ್ಟಲ್ಲಿ ಉಮ್ಮತ್ತಾಟ, ಬಾಳೋಪಾಟ, ಕೋಲಾಟ, ಕತ್ತಿಯಾಟ, ವಾಲಗದಾಟ, ಪರೆಯಕಳಿ, ಕಪ್ಪೆಯಾಟ ಸ್ಪರ್ಧೆಗೆ ನಡೆದಿದೆ. ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನ ಹಿನ್ನೆಲೆ ಇದೇ 29ಕ್ಕೆ ನಡೆಯಕಿದ್ದ ವಿಶ್ವ ಮಾನವ ದಿನಾಚರಣೆ ಹಂಗೆ ಜನವರಿ 1ಕ್ಕೆ ನಡೆಯಕಿದ್ದ ಅಮರಶಿಲ್ಪಿ ಜಕಣಾಚಾರ್ಯ ಸಂಸ್ಮರಣಾ ದಿನಾಚರಣೆ ಕಾರ್ಯಕ್ರಮನ ಸರ್ಕಾರದ ಆದೇಶದಂಗೆ ರದ್ದು ಮಾಡಲಾಟೂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಇಂದು ಮತ್ತು ನಾಳೆ ಆಯೋಜಿತವಾಗಿದ್ದ ಮಾದಾಪುರದ ಶ್ರೀಮತಿ ಡಿ ಚೆನ್ನಮ್ಮ ಶಿಕ್ಷಣ ಸಂಸ್ಥೆಯ ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ಭಾರತದ ಮಾಜಿ ಪ್ರಧಾನಮಂತ್ರಿ ಡಾ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಸರ್ಕಾರಿ ಶೋಕಾಚರಣೆ ಕಾರಣದಿಂದ ಮುಂದೂಡಲಾಗಿದೆ ಎಂದು ಸಂಸ್ಥೆಯ ಪ್ರಾಂಶುಪಾಲರಾದ ಸಿ ಮಂದಪ್ಪ ಅವರು ತಿಳಿಸಿದ್ದಾರೆ. ಕಾವೇರಿ ಯುವಕ ಸಂಘ ಭಾಗಮಂಡಲ ಇವರ ವತಿಯಿಂದ ರಾಷ್ಟ್ರ ಮಟ್ಟದ ಮಹಿಳೆಯರ ವಾಲಿಬಾಲ್ ಪಂದ್ಯಾಟ ಇದೇ December 8 and 29 ಭಾಗಮಂಡಲದ ಸರ್ಕಾರಿ ಶಾಲಾ ಮೈದಾನದಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ನಡೆಯಲಿದೆ. ಪಂದ್ಯಾಟದಲ್ಲಿ ರಾಷ್ಟ್ರದ ಹಲವು ಮಹಿಳಾ ತಂಡಗಳು ಭಾಗವಹಿಸಲಿವೆ. ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪಂದ್ಯಾಟವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕಾವೇರಿ ಯುವಕ ಸಂಘದವರು ಕೇಳಿಕೊಂಡಿದ್ದಾರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಪ್ರಸಿದ್ಧ ಜ್ಯೋತಿ ಲ್ಯಾಬ್ಸ್ ಅವರ ವಿಶ್ವ ದರ್ಜೆಯ ಫ್ಯಾಬ್ರಿಕ್ ಸ್ಪಾ ಲ್ಯಾಂಡ್ರಿ ಮತ್ತು ಡ್ರೈ ಕ್ಲೀನಿಂಗ್ ಸರ್ವಿಸ್ ಗೋಣಿಕೊಪ್ಪದ ಬೈಪಾಸ್ ರಸ್ತೆಯಲ್ಲಿ ಆರಂಭಗೊಂಡಿದ್ದು 20% ಡಿಸ್ಕೌಂಟ್ ನೀಡಲಾಗುವುದು. ಭೇಟಿ ನೀಡಿ ಫ್ಯಾಬ್ರಿಕ್ ಸ್ಪಾ, ಬೈಪಾಸ್ ರಸ್ತೆ, ಗೋಣಿಕೊಪ್ಪ. ನಾಪೋಕ್ಲು ಕೊಡವ ಸಮಾಜತ್ರ ಕಾಲ್ತ್ರ ಮಹಾಸಭೆ ಇದೇ ಇರೋ ತಟ್ಟಾಂಗ ಚೆನಿಯಾಚ ಪೊಲಕ 10 ಗಂಟೆ ಜನಡ್ಪ ಅನ್ನನೆ ಸಮಾಜತ್ರ ಬೊಳ್ಳಿ ನಮ್ಮೆರ ಮಾರಿಪತ್ ನಾಪೋಕ್ಲು ನಾಡಕ ಅಡಂಗನ ಊರು ಕಾರಡ ನಡುವೆತ ಸಾಂಸ್ಕೃತಿಕ ಪೈಪೋಟಿ 28ನೇ ತಾರೀಕು ಚೆನಿಯಾಚ ಮಜ್ಜನ 2 ಗಂಟೆ ರಂಬಿದ ನಡ್ಪ ಅಂದ್ ತೆಂಗೆಬೊಡಿ ಕೊಡವಪಾಟ್ ಬಾಳೋಪಾಟ್ ತಾಲಿಪಾಟ್ ಸಂಬಂಧ ಅಡ್ಕುವ ಪೈಪೋಟಿ ಉಂಡು ಅದನ್ನ 29ನೇ ಅಂಗ ನಾರಾಚ ಪೊಲಕ 9 ಗಂಟೆಗೆ ನಾಪೋಕ್ಲು ಮಾರ್ಕೆಟ್ ಪಕ್ಕತ್ತಿಂಚಿ ಕೊಡವ ಸಮಾಜ ಕೆತ್ತನೆ ಸಾಂಸ್ಕೃತಿಕ ಮೆರವಣಿಗೆ ನಡ್ಪ ಎಲ್ಲರೂ ಪದ್ಧತಿ ಗೊತ್ತ ಪೊರಪಾಡಲು ಬರೋನೊಂದು ಕಟ್ಟಣಿ ಅಂದು ಪೊಲಕ 10 ಗಂಟೆಲಿಂಚಿ ಉಮ್ಮತ್ತಾಟ್ ಬೊಳ್ಕಾಟ್ ಕೋಲಾಟ್ ಕತ್ತಿಯಾಟ್ ಪರಿಯಕಳಿ ವಾಲಗತಾಟ್ ಕಪ್ಪೆಯಾಟ ಕೂಡನಗೆ ಪಲತರ ಸಾಂಸ್ಕೃತಿಕ ಪೈಪೋಟಿ ನಡ್ಪ ಈ ದಂಡು ದಿನ ಮಾಜನೆಲ್ಲ ಬಂತು ಕೂಡಿಯಾಡೋಣ ನಾಪೋಕ್ಲು ಕೊಡವ ಸಮಾಜದ ಅಧ್ಯಕ್ಷ ಪಿಂಗ ಆಡಳಿತ ಮಂಡಳಿಕಾರ ಕಟ್ಟಣಿತ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸೇಲ್. ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ವಿರಾಜಪೇಡಿಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಲ್ಲಿ ವಾರದ ಪ್ರತಿ ಬುಧವಾರ ಖ್ಯಾತ ಜನರಲ್ ಸರ್ಜನ್ ಡಾಕ್ಟರ್ ಶ್ರೀ ರಾಘವ್ ರು ಲಭ್ಯರಿದ್ದು ಪಿತ್ತಕೋಶ, ಹರ್ನಿಯಾ, ಅಪೆಂಡಿಕ್ಸ್, ವೆನಾಸಿಲ್, ವೆರಿಕೋಸ್, ಪೈಲ್ಸ್, ಪಿಸ್ತುಲ, ಫಿಷರ್ಸ್ ಲೇಸರ್ ಶಸ್ತ್ರಕ್ರಿಯೆ, ಡಯಾಬೆಟಿಕ್ ಫುಟ್ ಶಸ್ತ್ರಕ್ರಿಯೆ, ಹೆಡ್ ಅಂಡ್ ನೆಕ್ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗುವುದು. ವಾರದ ಪ್ರತಿ ಶುಕ್ರವಾರ ಖ್ಯಾತ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಸೌತ್ ಪಿಎಂ ಅವರು ಲಭ್ಯರಿದ್ದು ಕಾಂಪ್ಲೆಕ್ಸ್ ಫ್ರಾಕ್ಚರ್, ಸೊಂಟ ಮತ್ತು ಮಂಡಿ ರಿಪ್ಲೇಸ್ಮೆಂಟ್, ಸೊಂಟದ ಫ್ರಾಕ್ಚರ್, ಪೆಲ್ವಿಯಾ ಸೆಟಬಲರ್ ಫ್ರಾಕ್ಚರ್, ಎಸಿಎಲ್ ಮತ್ತು ಕ್ರೀಡಾ ಗಾಯಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುವುದು. ಸಂಪರ್ಕಿಸಿ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಿಯರ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ವಿರಾಜಪೇಟೆ. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 9633-6111-70. ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನ್ಯೂ ಇಯರ್ ಸ್ಪೆಷಲ್ ಆಫರ್. 8,000 ರೂಪಾಯಿಯ ಬಟ್ಟೆಗಳ ಖರೀದಿಗೆ 2,499 ರೂಪಾಯಿಯ ಬೆಲೆ ಬಾಳುವ 1 double bed sheet, 2 pillow cover free. 12,000 ರೂಪಾಯಿಯ ಖರೀದಿಗೆ 4,499 ರೂಪಾಯಿಯ ಬೆಲೆ ಬಾಳುವ 2 double reversible comforter free. 15,000 ರೂಪಾಯಿಯ ಖರೀದಿಗೆ 6,999 ರೂಪಾಯಿಯ 1 double quilt double bed sheet, 2 pillow cover free. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಆಕಾಶವಾಣಿ ಮಡಿಕೇರಿ, ಸಮಯ 7:29 ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ನಾಪೋಕಲ್ ಕೊಡ ಸಮಾಜತ್ರ ಬೊಳ್ಳಿ ನಮ್ಮ ನಾಳಾಂಕ ಇರುವತ್ತೆಟ್ಟು ಪಿಂಗ ಇರುವತ್ತೊಂಬದಾಂಗ ನಡಪಾಂದು ನಾಪೋಕುಲ್ ಕೊಡುವ ಸಮಾಜತ್ರ ಅಧ್ಯಕ್ಷಗಳಾನ ಮುಂಡಂಡ ಸಿ ನಾಣಯ್ಯ ಅಣ್ಣಿಚಿ ಕೊಡುವ ಸಮಾಜತ್ಲು ಏರ್ಪಾಡು ಮಾಡಿ ತಿಂಜ ಪತ್ರಿಕಾಗೋಷ್ಠಿಲು ತಕ್ಕ ಬಂದ ಅವು ಪುದಿಯ ಆಡಳಿತ ಮಂಡಳಿ ಬೊಳ್ಳಿ ನಮ್ಮನ ಚಾಯೋಡೆ ಕೈಪಕ್ಕ ಎಲ್ಲಾ ತಯಾರಿ ಮಾಡಿ ಅಂಡಿತು ಬೊಳ್ಳಿ ನಮ್ಮರ ಮಾರಿಪ್ಪತ್ತು ನಾಪೋಕುಲ್ ನಗರ ತಿಂಜ ಕೊಡುವ ಸಮಾಜಕ್ಕತ್ತನೆ ಸಾಂಸ್ಕೃತಿಕ ಮೆರವಣಿಗೆ ನಡಪ ಅಲ್ಲತ್ತ ಪೊಲಾಕ ಪತ್ತು ಗಂಟೆಕ್ಕೆ ಉಮ್ಮತಾಟ್ಟು ಬೊಳುಕಾಟ್ಟು ಇನ್ನನೆ ತರಾವರಿ ಸಾಂಸ್ಕೃತಿಕ ಪೈಪೋಟಿ ನಡಪಾಂದು ಅವು ಅಣ್ಣುಚಿ ಈ ಸಾಂಸ್ಕೃತಿಕ ಕಾರ್ಯಕ್ರಮತನ ಮಾಜಿ ಮಂತ್ರಿ ಮೇರಿಯಂಡ ಸಿ ನಾಣಯ್ಯ ಉದ್ಘಾಟನೆ ಮಾಡುವ ಮುಖ್ಯ ಅತಿಥಿಗಳಾಯಿತು ಕೊಡುವ ಸಮಾಜ ಒಕ್ಕೂಟದ್ರ ಅಧ್ಯಕ್ಷಗಳಾನ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ ಅಖಿಲ ಕೊಡುವ ಸಮಾಜದ ಅಧ್ಯಕ್ಷ ಪರದಂಡ ಕೆ ಸುಬ್ರಹ್ಮಣಿ ಅಲ್ಲತೆ ಕನಪಟ್ಟ ಬೆಂದುವ ಕೂಡಿಯಾಡುವ ನಾಳಾಂಕ ಇರುವತ್ತೊಂಬದಾಂಗ ಮಧ್ಯಾಹ್ನ ನಡಪ ಆಖಿರಿ ಸಮಾರಂಭತ್ತು ಮುಖ್ಯ ಅತಿಥಿಗಳಾಯಿತು ಶಾಸಕ ಎಎಸ್ ಪೊನ್ನಣ್ಣ ಸಂಸದ ಯದುವೀರ್ ಒಡೆಯರ್ ವಿಧಾನಸಭಾ ಪರಿಷತ್ ಸದಸ್ಯ ಮಂಡೇಪಂಡ ಸುಜಾ ಕುಶಾಲಪ್ಪ ಅಲ್ಲತೆ ಮುಖ್ಯ ಪಟ್ಟ ಬೆಂದುವ ಕೂಡಿ ಆಡುವಂದ ಅರಿವಿಕೆ ತಂದಿತ್ತು ಯೂತ್ ಕ್ಲಬ್ ಚೇರಂಬಾಣೆರ ಆದ ನೆಲೆ ಜಿಲ್ಲಾ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ರ ಕೂಡುಕೂಟತ್ತು ನಾಳಾಂಕ ಇರುವತ್ತೆಟ್ಟಾಂಗ ಚೆನ್ನಿಯಾಚೆ ಚೇರಂಬಾಣೆರ ವಿಎಸ್ಎಸ್ಎನ್ ಸಭಾಂಗಣತ್ತು ಪೊಲಾಕ ಪತ್ತರೆ ಗಂಟೆಂಜ ಚೌರ್ಯದಾನ ಶಿಬಿರತ್ನ ಏರ್ಪಾಡು ಮಾಡಿತ್ತು ದಾನಿಯ ಈ ಶಿಬಿರಕ್ಕೆ ಬಂದಿತ್ತು ಚೌರ್ಯದಾನ